ಈ ಮೀನು ಕೇವಲ 30 ವರ್ಷ ಪ್ರಾಯ, ಆದರೆ ತೂಕ 670 ಕೆಜಿ. ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ, ಈಗ ನಾನೇನು ನಿಮಗೆ ವಿವರಣೆ ಕೊಟ್ಟೆ, ಮೀನಿಗೆ ಎಷ್ಟು ತೂಕ ಹೊಂದಿದರೂ ಕೂಡ ನೀರಿನಲ್ಲಿ ಅದು ಶಕ್ತಿಯ ವ್ಯಯ ಮಾಡೋ ಅವಶ್ಯಕತೆನೇ ಇಲ್ಲ. ಹೀಗಾಗಿ ಹೆಚ್ಚು ಹೆಚ್ಚು ತೂಕ ಮಾಡ್ಕೊಳ್ಳಿಕ್ಕೆ ಮೀನಿಗೆ ಒಂದು ಅವಕಾಶ ಇದೆ. ಇನ್ನು ಮೀನಿನ ಮತ್ತೊಂದು ವೈಶಿಷ್ಟ್ಯತೆ ಹೇಳ್ತೀನಿ ನಿಮಗೆ. ಮೀನುಗಳು ಮೊಟ್ಟೆಗಳನ್ನು ಉತ್ಪಾದನೆ ಮಾಡೋದು ಡಜನ್ನು 100 200 ಅಲ್ಲ, ಬಹುತೇಕ ಮೀನುಗಳು 1000 1000 ಸಂಖ್ಯೆಯಲ್ಲಿ ಮತ್ತು 1,00,000 ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದು ನಿಸರ್ಗ ಮೀನುಗಳಿಗೆ ಕೊಟ್ಟಿರುವ ಒಂದು ವರದಾನ. ಯಾಕೆಂದರೆ ಆ ನಿಸರ್ಗದಲ್ಲಿ ನೀರಿಗೆ ಎರಚಿ ಬಿಡ್ತವೆ, ಗಂಡು ಮೀನುಗಳು ರೇತಸ್ಸನ್ನು ಎರಚಿಸ್ತವೆ, ನೀರಿನಲ್ಲಿ ಹೊರಭಾಗದಲ್ಲಿ ಅದು ಮಿಕ್ಸ್ ಆಗಿ ಆ ಮೊಟ್ಟೆಗಳು ಫಲಿತಗೊಳ್ಳಬೇಕು. ಫಲಿತಗೊಂಡವು ಮೊಟ್ಟೆ ಹೊಡೆದು ಮರಿ ಹೊರಗೆ ಬರಬೇಕು. ಹೊರಬಂದ ಮೀನು ಮರಿಗಳು 3 ದಿವಸದವರೆಗೆ ಸಾಧಾರಣ ಆಹಾರ ಬೇಕಾಗಿಲ್ಲ, ಯಾಕಂದರೆ ಅದರ ಒಡಲಿನಲ್ಲಿನೇ ಒಂದು ಯೋಕ್ ಸ್ಯಾಕ್ ಅಂತ ಇರುತ್ತೆ, ಅದರಲ್ಲಿರೋ ಪೌಷ್ಟಿಕಾಂಶನೇ ಅವುಗಳು 3 ದಿವಸಗಳವರೆಗೆ ಬದುಕಲಿಕ್ಕೆ ಸಾಧ್ಯ. 3 ದಿವಸ ಆದಮೇಲೆ ಆ ಸಣ್ಣ ಮೀನು ಮರಿಯ ಬಾಯಿ ಎಲ್ಲ ಬೆಳೆದಿರ್ತದೆ, ಈಗ ಆಹಾರವನ್ನು ತಿನ್ನಲೇಬೇಕದು. ಹೊರಗಡೆ ದೊರೀತಕ್ಕಂಥ ಆಹಾರ ಒಂದು ವೇಳೆ ಆ ಮೀನು ಮರಿಗಳಿಗೆ ಪರಿಸರದಲ್ಲಿ ಆಹಾರ ಸಿಗದೆ ಹೋದರೆ ಎಲ್ಲ 1,00,000 ಮರಿಗಳು ಸತ್ತೋಗ್ತವೆ. ಹೀಗಾಗಿ ನಿಸರ್ಗ ನೋಡಿ ಹೆಚ್ಚು ಮೊಟ್ಟೆಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಮೀನುಗಳಿಗೆ ಕೊಟ್ಟಿದೆ. ಹೀಗೆ ವೈವಿಧ್ಯಮಯವಾದ ವೈಶಿಷ್ಟ್ಯತೆಗಳನ್ನು ನಾವು ಮೀನಿನಲ್ಲಿ ಕಾಣ್ತೇವೆ. ಈಗ ಮೀನುಗಳು ಅಂತ ನೀವು ಹೇಳುವಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಆಗಲಿ ಅಂತ ಹೇಳಿದರೆ ನಮ್ಮ ಈ ಕರಾವಳಿಯ ಭಾಗದಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಬೇರೆ ವಿದೇಶಗಳಲ್ಲಿ ನಾವು ತಿನ್ನುವಂಥ ಮೀನುಗಳು ಒಂದೇ ರೀತಿಯವುಗಳ ಹೇಗೆ? ಯಾ ಅದು ಅಟ್ಲಾಂಟಿಕ್ ಓಷನ್ ಮೀನೇ ಆಗಿರಲಿ, ನಮ್ಮ ಇಂಡಿಯನ್ ಓಷನ್ನು, ಅರೇಬಿಯನ್ ಸೀ, ಬೇ ಆಫ್ ಬೆಂಗಾಲ್, ನಮ್ಮ ದೇಶದಲ್ಲಿ ದೊರಕುವ ಸಮುದ್ರದ ಮೀನೇ ಆಗಿರಲಿ, ಆ ಎಲ್ಲ ಮೀನುಗಳಲ್ಲಿ ಈ ಒಂದು ಪೌಷ್ಟಿಕಾಂಶಗಳ ಪ್ರಮಾಣ ಒಂದೇ ತರನೇ. ಆದರೆ ಅಲ್ಲಿ ತಿನ್ನುವ ಮೀನುಗಳು ವ್ಯತ್ಯಾಸ ಇದ್ದವ? ಅದು ಆಹಾರ ಮೀನುಗಳು, ಕೆಲವು ಸಸ್ಯಗಳನ್ನು ತಿಂದು ಬದುಕಂತ ಮೀನುಗಳಿದ್ದಾವೆ, ವೆಜಿಟೇರಿಯನ್ ಫಿಶ್, ಹರ್ಬಿವೋರಸ್ ಫಿಶ್ ಅಂತ ಹೇಳ್ತೀವಿ, ಆಮೇಲೆ ಮಾಂಸ ತಿಂದು ಬದುಕುವಂತ ಮೀನುಗಳು ಬೇರೆ ಬೇರೆ ಜಾತಿಯ ಮೀನುಗಳಿದ್ದಾವೆ, ಕಾರ್ನಿವೋರಸ್ ಫಿಶ್. ಬಹುತೇಕ ಈ ಕಾರ್ನಿವೋರಸ್ ಫಿಶ್ ಏನಿದಾವಲ್ಲ, ಬೇರೆ ಮಾಂಸಾಹಾರಿ ಮೀನುಗಳು ಬೇರೆ ಬೇರೆ ಪ್ರಾಣಿಗಳ ಸಣ್ಣ ಸಣ್ಣ ಮೀನುಗಳನ್ನ ಬೇಟೆಯಾಡಿ ತಿಂದು ಬೆಳಿತಾವಲ್ಲ, ಅವುಗಳ ಮಾಂಸದಲ್ಲಿ ರುಚಿ ಜಾಸ್ತಿ ಅನ್ನುವ ಒಂದು ಭಾವನೆ ಇದೆ. ಬಹುಶಃ ಯಾಕೆ ಅಂದರೆ ಅಲ್ಲಿ ಫ್ಯಾಟ್, ಈ ಕೊಬ್ಬಿನ ಅಂಶ ಹೆಚ್ಚು ಶೇಖರಣೆ ಆಗಿರುತ್ತೆ. ಆದರೆ ಮತ್ತೊಂದು ಈ ಪ್ರಮುಖವಾದ ಅಂಶ ನಾನು ಹೇಳಲಿಕ್ಕೆ ಮರ್ತೆ, ಮೀನಿನ ಕೊಬ್ಬು ಮನುಷ್ಯನ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೀನಿನ ಕೊಬ್ಬು ಏನಿದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರತಕ್ಕಂಥದ್ದು, ಅದರಲ್ಲಿ ವಿಟಮಿನ್ ಎ ಡಿ ಇ ಕೆ ಇವೆಲ್ಲ ವಿಟಮಿನ್ಸ್ ಇರೋದ್ರಿಂದ ಮೀನಿನ ಎಣ್ಣೆ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು. ಲಿವರ್ನಲ್ಲಿ ವಿಶೇಷವಾಗಿ ಈ ಎಲ್ಲ ವಿಟಮಿನ್ಗಳು ಇರೋದ್ರಿಂದ ಈ ಕಾಡ್ ಲಿವರ್ ಆಯಿಲ್ಲು, ಶಾರ್ಕ್ ಎಫರ್ ಆಯಿಲ್ಲು ಇವುಗಳನ್ನು ಕಮರ್ಷಿಯಲ್ಲಾಗಿ ನಾವು ಮಾರ್ಕೆಟಲ್ಲಿ ಕಾಣ್ತೇವೆ. ಒಂದು ಸಣ್ಣ ಟ್ಯಾಬ್ಲೆಟ್ ಇವುಗಳ ಮೂಲಕ, ಕ್ಯಾಪ್ಸುಲ್ಗಳ ಮೂಲಕ ದೊರೆಯುತ್ತೆ. ಯಾರು ಮೀನು ಆಹಾರವಾಗಿ ಬಳಸೋದಿಲ್ವೋ, ಸಸ್ಯಾಹಾರಿಗಳು ಈ ರೀತಿಯಲ್ಲಿ ಸುಲಭವಾಗಿ ಮೀನಿನಲ್ಲಿ ದೊರೆತಕ್ಕಂಥ ವಿಟಮಿನ್ಗಳನ್ನು ಈ ಕ್ಯಾಪ್ಸುಲ್ಗಳ ಮೂಲಕ, ಔಷಧ ಮೂಲಕ ಬಳಸಬಹುದಾಗಿದೆ. ಇದು ಒಂದು ವಿಶೇಷತೆ. ಮುಖ್ಯವಾಗಿ ಮೀನಿನ ಉತ್ಪಾದನೆಗೆ ಬರುದಿದ್ರೆ, ಈಗ ಒಂದು ನಾವು ಕೊಳಗಳಲ್ಲಿ ಸಾಕುವಂಥ ಒಂದು ಒಳನಾಡಿನ ಮೀನುಗಳು, ಮತ್ತೆ ಹೀಗೆ ಸಮುದ್ರದಲ್ಲಿ ಬರುವಂತಹ ಮೀನುಗಳು, ಈ ಎರಡೂ ಮೀನುಗಳಲ್ಲಿ ವ್ಯತ್ಯಾಸಗಳುಂಟ? ವ್ಯತ್ಯಾಸ ಅಂದ್ರೆ ಒಂಥರ ಗ್ಲೇರಿಂಗ್ ಅಥವಾ ನಮ್ಮ ಕಣ್ಣಿಗೆ ರಾಚುತ್ತೆ ವ್ಯತ್ಯಾಸ. ನೋಡಿ, ಸಮುದ್ರದಲ್ಲಿ ಆಧುನಿಕ ಮೀನುಗಾರಿಕೆಯಲ್ಲಿ ಈ ಪರ್ಸೀನ್ ದೋಣಿಗಳು, ಟ್ರಾಲ್ ದೋಣಿಗಳು ಇವುಗಳನ್ನು ಬಳಸಿ ಮೀನು ಹಿಡ್ಕೊಂಡು ಬರ್ತಾರೆ. ಪರ್ಸೀನ್ ಮೀನುಗಾರಿಕೆ ಉದಾಹರಣೆಗೆ ತಗೊಳ್ಳಿ, ಅವರು ಒಮ್ಮೆ ಹೋಗಿ ಸುಮಾರು 20 ಕಿಲೋಮೀಟರ್ ಅಷ್ಟು ದೂರ ಹೋಗ್ತಾರೆ. ಹಿಂದೆ ತಿರುಗಿ ನೋಡುವಾಗ ಭೂಮಿ ಕಾಣೋದಿಲ್ಲ, ಗುಡ್ಡ ಬೆಟ್ಟ ಏನೂ ಕಾಣಲ್ಲ, ಸುತ್ತ ಸಮುದ್ರ ಮಾತ್ರ. ಅಷ್ಟು ದೂರ ಹೋದಾಗ ಅಲ್ಲಿ ಮೀನುಗಳ ಒಂದು ಸಮೂಹವನ್ನು ಗುರುತಿಸಿ ಅವುಗಳು ಹಿಡಿತಾರೆ. ಆ ಹಿಡಿಯುವ ಆ ಒಂದು ತಾಂತ್ರಿಕತೆ ಎಷ್ಟು ಒಂದು ಉತ್ಕೃಷ್ಟವಾಗಿದೆ ಅಂದರೆ,

ಮೀನುಗಾರರು ಸಂಯಮ ವಹಿಸಿ ಆ ಸಮಯದಲ್ಲಿ ಮೀನು ಹಿಡಿಬಾರದು ಅಂತ ನಾವು ಅವರಿಗೆ ಅರಿವು ಮೂಡಿಸಿದ್ದೇವೆ. ಬೇರೆ ಎಲ್ಲ ದೇಶಗಳಲ್ಲೂ ಮತ್ಸ್ಯ ಸಂಪನ್ಮೂಲ ಸಂರಕ್ಷಣೆ ಮಾಡುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದೇಳಿ ವಿಶ್ವಸಂಸ್ಥೆಯವರು ಹೇಳ್ತಾ ಬಂದಿದ್ದಾರೆ. ವಿಶೇಷವಾಗಿ ಕಡಲ ಕಾನೂನಿನಲ್ಲಿ ಬರ್ತಕ್ಕಂಥದ್ದು ಈ ಮರಿ ಮಾಡುವ ಆ ಮೀನಿನ ಋತುವನ್ನು ಗುರುತಿಸಿ ಆ ಸಮಯದಲ್ಲಿ ಮೀನುಗಾರಿಕೆಗೆ ನಿಷೇಧ ಹೇರಬೇಕು ಅನ್ನುವ ಕಾನೂನು ಜಾರಿಗೆ ಬಂದ ನಂತರ ಈಗ ನಮ್ಮ ದೇಶದಲ್ಲೂ ಕೂಡ ಪಶ್ಚಿಮ ಕರಾವಳಿಯಲ್ಲಿ June 1 to July 31 61 ದಿವಸಗಳ ಮೀನುಗಾರಿಕೆ ನಿಷೇಧ ಇದೆ. ಮೊದಲು 80s ನಮ್ಮ ಕರ್ನಾಟಕದ ಕಡಲ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂಥ ನಮ್ಮ ಮೀನುಗಾರ ಬಂಧುಗಳು ತಾವಾಗಿನೇ 90 ನಿಷೇಧವನ್ನು ಹೇರ್ಕೊಂಡಿದ್ರು. ನೋಡಿ ಅವರ ಪಾರಂಪರಿಕ ಜ್ಞಾನ, ನಾವು ಸಂತತಿ ವೃದ್ಧಿ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅಂತ ಪಾರಂಪರಿಕ ಜ್ಞಾನ ಅವ್ರಿಗೆ ಗೊತ್ತಿತ್ತು. ಆ ನಂತರ 90s, 2000 ಆದಮೇಲೆ ಒಂದು ರೀತಿಯಲ್ಲಿ ಆಧುನಿಕ ಮೀನುಗಾರಿಕೆ ಹೆಚ್ಚು ಪ್ರಚಲಿತಗೊಂಡಾಗ, ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಎಲ್ಲರಿಗೂ ಹೂಡಿಕೆ ಮಾಡಿದ ಹಣ ವಾಪಸ್ ತಗೊಳ್ಬೇಕಲ್ಲ, ಅದರ ಜೊತೆಗೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಬಂತು. ಹೀಗಾಗಿ ಮೀನುಗಾರರು ಹೆಚ್ಚು ಹೆಚ್ಚು ಮೀನು ಹಿಡಿಲಿಕ್ಕೆ ತವಕದಿಂದ ಕಡಲಿಗೆ ನುಗ್ಗುತ್ತಾ ಇದ್ರು. ಈಗ ಅದು ಕ್ರಮೇಣ 45 ಬಂದೋಗಿತ್ತು, ಒಂದು 20 ಕೆಳಗೆ. ಆಮೇಲೆ ವಿಜ್ಞಾನಿಗಳು ಹೇಳಿದರು ಇದು ಆತಂಕಕಾರಿ, ನಾವು ಮೀನುಗಳಿಗೆ ಮರಿ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಚಾನ್ಸ್ ಆದರೂ ಕೊಡಬೇಕು. ಕೋಟ್ಯಾಂತರ ಮೀನುಗಳು ಸಮುದ್ರದಲ್ಲಿ ಮರಿ ಮಾಡ್ತವೆ, ಅವುಗಳೆಲ್ಲವಕ್ಕೂ ಕೂಡ ನಾವು ಒಂದು ಚಾನ್ಸ್ ಕೊಟ್ಟರೆ ಲಕ್ಷಾಂತರ ಕೋಟ್ಯಾಂತರ ಮೊಟ್ಟೆಗಳು ಮರಿ ಹೊಡೆದು ನಮಗೆ ಅವು. ಮತ್ತೊಂದು ವಿಶೇಷ ಅಂದರೆ ನಮ್ಮ ಈ ಭಾಗದ ಉಷ್ಣವಲಯದಲ್ಲಿರ್ತಕ್ಕಂಥ ನಮ್ಮ ದೇಶ ಭಾರತ, ಈ ಭಾಗದಲ್ಲಿ ಸಮುದ್ರದಲ್ಲಿ ಮೀನುಗಳ ಬೆಳವಣಿಗೆ ಫಾಸ್ಟ್, ಉಷ್ಣಾಂಶ ಜಾಸ್ತಿ ಇರೋದರಿಂದ ನಮ್ಮ ಬಂಗುಡೆ ಉದಾಹರಣೆಗೆ ಬೂತಾಯಿ, ಈ ಮೀನುಗಳ ಬೆಳವಣಿಗೆ ಎಷ್ಟು ಫಾಸ್ಟ್ ಇದೆ ಅಂದರೆ 4 ಅವು ಕಮರ್ಷಿಯಲ್ ಸೈಜಿಗೆ ಬರ್ತವೆ. ಈಗ ಬಂಗುಡೆ 18.5 cm ಅಂದರೆ ಕಮರ್ಷಿಯಲ್ ಸೈಜ್, ಇದು 4 ಬೆಳವಣಿಗೆ ಆಗುತ್ತೆ. ಸೊ ಜೂನ್ನಲ್ಲಿ ಹುಟ್ಟಿದಂಥ ಬಂಗುಡೆ ಮೀನು ಮರಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ರೆಡಿ ಫಾರ್ ಹಾರ್ವೆಸ್ಟ್. ಜುಲೈಯಲ್ಲಿ ಹುಟ್ಟಿದಂಥ ಮರಿಗಳು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಅಕ್ಟೋಬರ್, ನವಂಬರ್, ಹೀಗೆ 4-5 ಅವು ಒಂದು ಸ್ಪರ್ಟ್ ಬರ್ತಾ ಇರ್ತದೆ, ಕೋಹರ್ಟ್ಸ್ ಅಂತೀವಿ ನಾವು. ಹೀಗಾಗಿ ಆ ಮೀನುಗಳು ವೇಗವಾಗಿ ಬೆಳೆಯೋದ್ರಿಂದ ಈ ನಾವು ಕಡಲ ಮೀನುಗಾರಿಕೆ ತುಂಬ ಚೆನ್ನಾಗಿ ಅದು ಅಭಿವೃದ್ಧಿ ಆಯಿತು ನಮ್ಮ ದೇಶದಲ್ಲಿ, ಉತ್ಪಾದಕತೆಯು ಕೂಡ ಜಾಸ್ತಿ ಆಯಿತು. ಸರಿ, ಈಗ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ತುಂಬ ಬೆಳೆದಿದೆ, ನೀವು ಹೇಳಿದ್ರಿ ಈಗ ಮೀನುಗಾರಿಕೆಯ ಉತ್ಪಾದನೆ ಕೂಡ ತುಂಬ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಉತ್ಪಾದಿಸಿದಂಥ ಮೀನುಗಳನ್ನು, ತಂದ ಮೀನುಗಳನ್ನು ಒಂದು ಪ್ರಿಸರ್ವ್ ಮಾಡುವಂಥದ್ದು ಒಂದು ದೊಡ್ಡ ಕೆಲಸ, ಮೊದಲು ಅದು ಆಗ್ತಿರಲಿಲ್ಲ, ಈಗ ಆ ಥರದ ಒಂದು ತಂತ್ರಜ್ಞಾನ ಬೆಳೆದಿದೆ. ಮೊದಲೆಲ್ಲ ನಾವು ಕೇಳಿದ ಹಾಗೆ 80 ಕೇವಲ ಈ ಕಡಲದ ಮೀನು ಹಿಡಿದು ತರ್ತಾ ಇದ್ರು ಶೋರ್ ಸೀನ್ ಅಂತಂದೇಳಿ, ಅಲ್ಲಿ ಅಲ್ಲಿ ಸಮುದ್ರದ ನೀರಿನಲ್ಲೇನೆ 3 ಮೀನುಗಳನ್ನು ಜೀವಂತ ಇಟ್ಟುಕೊಂಡು ಸ್ವಲ್ಪ ಸ್ವಲ್ಪ ಮಾರಾಟ ಮಾಡ್ತಾ ಇದ್ರು. ಆಗ ಇನ್ನೂ ಮಂಜುಗಡ್ಡೆ ಉತ್ಪಾದನೆ ಮಾಡುವ ಕಾರ್ಖಾನೆಗಳು ಯಾವೂ ಇಲ್ಲ, ಜೋಪಾಸನೆ ಮಾಡ್ತಕ್ಕಂಥ ಯಾವುದೇ ಕ್ರಮಗಳು ಇರಲಿಲ್ಲ. ಆಗ ಇದ್ದದ್ದು ಒಂದೇನೆ, ಉಪ್ಪು ಹಾಕಿ ಅವುಗಳನ್ನು ಒಣಗಿಸಿ ಒಣ ಮೀನನ್ನು ಮಾರಾಟ ಮಾಡೋದು ಹೆಚ್ಚು ಹಿಡಿದಾಗ. ಆದರೆ ಈ 52 ನಂತರ ಈ ಯಾಂತ್ರೀಕೃತ ಮೀನುಗಾರಿಕೆ ಅಭಿವೃದ್ಧಿ ಆಗ್ಲಿಕ್ಕೆ ಶುರುವಾಯಿತು ನೋಡಿ. ಈಗ ಮಂಜುಗಡ್ಡೆ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳು ಬಂದು ಈ ಮಂಜುಗಡ್ಡೆಯನ್ನು ಬಳಸಿ ಈ ಮಲ್ಟಿಡೇ ಟ್ರಾಲರ್ಸ್ ಅಂತ ಇದ್ದಾವೆ ನಮ್ಮಲ್ಲಿ, ಅವು ಒಮ್ಮೆ ಸಮುದ್ರಕ್ಕೆ ಇಳಿದ ಮೇಲೆ 13-14 ವರೆಗೂ ಸಮುದ್ರದಲ್ಲೇ ಮೀನನ್ನು ಹಿಡಿದು ಅಷ್ಟೂ ದಿವಸಗಳಲ್ಲಿ ಹಿಡಿದಂಥ ಮೀನಿನ ಸಂಗ್ರಹ ಮಾಡಿ ಇಲ್ಲಿಗೆ ಬರಬೇಕು. 14 ಸಮುದ್ರದಲ್ಲೇ ಇರ್ತಾರವ್ರು, ಅದಕ್ಕೆ ಬೇಕಾದ ಆಹಾರ ನೀರು ಎಲ್ಲ ತಗೊಂಡೋಗಿರ್ತಾರೆ. ಸುಮಾರು ಒಂದು 20-25 ಮೀನುಗಾರರು ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ ಆ ದೋಣಿಗಳಲ್ಲಿ. ಸೊ ಅವರು ಮೊದಲ ದಿವಸ ಹಿಡಿದಂಥ ಮೀನು 14 ಫ್ರೆಶ್ ಇರಬೇಕಲ್ಲ ಇಲ್ಲಿ ಮಾರಾಟ ಮಾಡಬೇಕಾದ್ರೆ. ಹೀಗಾಗಿ ಸಾಕಷ್ಟು ಮಂಜುಗಡ್ಡೆಯನ್ನು ತಗೊಂಡು ಹೋಗ್ತಾರೆ. ಆ ಹಿಡಿದಂಥ ಟನ್ ಗಟ್ಟಲೆ ಮೀನುಗಳನ್ನು

ಸಾಮಗಾನ ಕೋವಿದೆ ರಾ